ಈರುಳ್ಳಿ, ಆಲೂಗಡ್ಡೆ ಈ ರೀತಿ ಮುಂತಾದ ಹಣ್ಣು ಮತ್ತು ತರಕಾರಿಗಳನ್ನು ನಾವು ನೋಡಬಹುದು. ಅದೇ ರೀತಿ ಹೂವುಗಳಲ್ಲಿ ಸಹ ಜರ್ಬರ, ಕ್ರೈಸಂಥೆಮಮ್ಮು, ಚೈನಾ ಎಸ್ಟರು, ರೋಜು, ಈ ಹೂವುಗಳಲ್ಲಿ ನಾವು ಕೊಯ್ಲು ನಂತರದ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಮತ್ತು ಕೊಯ್ಲು ಪೂರ್ವಕ್ಕೆ ಮುಂಚೆ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೊಯ್ಲೋತ್ತರ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಅಗತ್ಯವಾದ ಪೂರ್ವಭಾವಿ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು. ಬಹುಪಾಲು ತೋಟಗಾರಿಕಾ ಬೆಳೆಗಳ ಗುಣಮಟ್ಟದಲ್ಲಿ ಹೆಚ್ಚು ಬೇಡಿಕೆ ಇರುವುದರಿಂದ ಹಾಗೂ ಹೆಚ್ಚು ಬೆಲೆ ಇರುವ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಬಲ್ಲ ತಳಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ತಳಿ ನಮ್ಮ ಹವಾಗಾನಕ್ಕೆ ಸೂಕ್ತ ಆಗುತ್ತದೆ ಇಲ್ಲವೋ ಅಂತ ನೋಡಬೇಕು. ಅದಲ್ಲದೆ ನಮ್ಮ ಹೊಲದಲ್ಲಿ ಇರುವಂತಹ ಮಣ್ಣು ಆ ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ನಂತರ ಮಾರುಕಟ್ಟೆಯಲ್ಲಿ ಆ ಬೆಳೆಗೆ ಬೇಡಿಕೆ ಇದೆಯೋ ಇಲ್ಲೋ, ಬೇಡಿಕೆ ಇಲ್ಲ ಅಂದ್ರೆ ಆ ಬೆಳೆನ ನೀವು ಬೆಳೆದಿದ್ದು ವೇಸ್ಟ್. ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ಆ ಬೆಳೆಗೆ ಬೇಡಿಕೆ ಇರುವುದರಿಂದ ನೀವು ಆ ಬೆಳೆಯನ್ನ ಚೂಸ್ ಮಾಡ್ಕೋಬೇಕು. ಮತ್ತೆ ಉತ್ಪನ್ನದ ಗುಣಮಟ್ಟ ಹೇಗಿದೆ ಅಂತ ನಾವು ತಿಳಿದುಕೊಳ್ಳಬೇಕು. ಕೊಯ್ಲು ನಂತರದ ನಾವು ಎಷ್ಟು ದಿನ ಅದನ್ನ ನಾವು ಮನೆಯಲ್ಲಿ ಇಡಬಹುದು, ಕೊಯ್ಲು ಮಾಡಿದ ನಂತರ ಒಂದು ವಾರ ಎರಡು ವಾರ ನಾವು ಮನೆಯಲ್ಲಿ ಇಟ್ಟು ಆಮೇಲೆ ಮಾರುಕಟ್ಟೆಗೆ ಮಾಡಬಹುದು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಕೊಯ್ಲು ಪೂರ್ವ ಯಾವ ರೀತಿ ನಿರ್ವಹಣೆ ಮಾಡಬೇಕು ಬೆಳೆಗಳನ್ನ ಅಂತ ಹೇಳ್ತೀರಾ? ಕೊಯ್ಲು ಪೂರ್ವದಲ್ಲಿ ನಾವು ಯಾವ ರೀತಿ ಮಾಡಬೇಕಂದ್ರೆ ಹೊಲ ಗದ್ದೆಗಳ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು. ಯಾವ ರೀತಿ ನಾವು ತೋಟದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕಂದ್ರೆ ಮರದಲ್ಲಿ ಒಣಗಿದಂತ ರೆಂಬೆಗಳು, ಉದುರಿದಂತ ಹಣ್ಣುಗಳು, ಉಳಿದ ಭಾಗಗಳನ್ನು ನಾವು ತೋಟದಿಂದ ತೆಗೆದು ಹೊರಗೆ ಹಾಕಿ ಸುಟ್ಟು ಹಾಕಬೇಕು. ಯಾಕಂದ್ರೆ ಆ ರೆಂಬೆಗಳಲ್ಲಿ ನಾವು ರೋಗ ಮತ್ತು ಕೀಟಗಳನ್ನು ನೋಡಬಹುದು. ಅದಕ್ಕಾಗಿ ನಾವೇನು ಮಾಡಬೇಕು, ತೋಟದಿಂದ ಅದನ್ನು ಹೊರಕ್ಕೆ ಹಾಕಿ ಸುಟ್ಟು ಹಾಕಬೇಕು. ನೆಕ್ಸ್ಟ್ ಕೆಳಗೆ ಬಿದ್ದ ಕೊಳೆತ ಹೂವು, ಹಣ್ಣು ಮತ್ತಿತರ ಸಸ್ಯ ಭಾಗಗಳನ್ನು ತೋಟದಿಂದ ಹೊರಗೆ ಸ್ಥಳಾಂತರಿಸಬೇಕು. ಹಿಂದೆ ಬೆಳೆದ ಗುಳಿಕೆಗಳ ಹೊಲದಿಂದ ಹೊರಗೆ ಹಾಕಿ ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಇದರ ಜೊತೆಗೆ ಕಳೆ ನಿಯಂತ್ರಣ ಕೂಡ ನಾವು ಸೂಕ್ತವಾಗಿ ಕ್ರಮಗಳನ್ನು ತೆಗೆದುಕೊಂಡು ನಿರ್ವಹಣೆ ಮಾಡಬೇಕು. ಅಂದ್ರೆ ನಾಟಿಯಿಂದ ಹಿಡಿದು ಕೊಯ್ಲು ತನಕ ಸಾಕಷ್ಟು ಒಂದು ವಿಧಾನಗಳನ್ನ ಅನುಸರಿಸಬೇಕು, ಕೃಷಿ ವಿಧಾನಗಳನ್ನ ಅಂತ ಹೇಳ್ತೀವಿ. ಹೌದು ಸರ್, ನಾಟಿ ಮಾಡಿದೆ ಅಂತ ನಾವು ಯಾವಾಗ ಕೊಯ್ಲು ಮಾಡ್ತೀವಲ್ಲ ಅಲ್ಲಿವರೆಗೆ ವಿವಿಧ ತರಹದ ನಾವು ವಿಧಾನಗಳನ್ನು ಅನುಸರಿಸಬೇಕು. ಅದರಲ್ಲಿ ನಾನು ಹೇಳಿದ ಹಾಗೆ ಒಂದು ತೋಟದ ನೈರ್ಮಲ್ಯ ಇರಬಹುದು, ಮುಂದಿನದಾಗಿ ಮಲ್ಚಿಂಗ್ ಅಂತ ಏನ್ ಹೇಳ್ತೀವಿ ನಾವು, ಹೊದಿಕೆ ಹಾಕುವುದು, ಗಿಡದ ಸುತ್ತಮುತ್ತ ನಾವು ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಿದರೆ ಅದರಿಂದ ಏನು ಮಾಯಿಶ್ಚರ್ ಇವ್ಯಾಪರೇಟ್ ಆಗುತ್ತಲ್ಲ ಸೂರ್ಯನ ಶಾಖದಿಂದ, ಅದನ್ನು ನಾವು ತಡೆಗಟ್ಟಬಹುದು. ಮತ್ತು ಚಳಿಯಿಂದ ಸಹಿತ ನಾವು ಗಿಡಗಳನ್ನು ರಕ್ಷಿಸಬಹುದು, ಶೇಡ್ ನೆಟ್ ಯೂಸ್ ಮಾಡಿಕೊಂಡು ನಾವು ಚಳಿಯಿಂದ ರಕ್ಷಣೆ ಮಾಡಬಹುದು. ಮತ್ತು ನಾವು ಹೊಲದ ಸುತ್ತಮುತ್ತ 6 ಅಡಿ ಅಗಲದ ಬೇಲಿ ಹಾಕುವುದರಿಂದ ಗಾಳಿಯಿಂದ ಸಹಿತ ನಮ್ಮ ಗಿಡಗಳನ್ನು ನಾವು ರಕ್ಷಣೆ ಮಾಡಬಹುದು. ಈಗ ಕೊಯ್ಲಿಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ. ಈಗ ಕೊಯ್ಲು ಅಂತಂದ್ರೆ ಇವತ್ತು ಈಗ ಅದವಾಗಿ ಕಾಯಿ ಬಂದಿದೆಯಲ್ಲೋ ಅಥವಾ ಹೂವು ಆಗಿರ್ಲಿ, ಇದು ಹೂವು ಕಟಾವಿಗೆ ಬಂದಿದೆಯಲ್ಲೋ, ಇದನ್ನ ಸಾಕಷ್ಟು ಎಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ ನಮ್ಮ ಕೃಷಿಕರು. ಹೌದು ಸರ್, ಈಗ ನಾವು ಹಣ್ಣು ಮತ್ತು ತರಕಾರಿ ಮತ್ತು ಹೂವುಗಳನ್ನ ಯಾವ ಟೈಮಿಗೆ ಕೊಯ್ಲು ಬರುತ್ತದೆ ಅಂತ ಮೊದಲೇ ತಿಳ್ಕೊಂಡಿರ್ಬೇಕು. ಒಂದಷ್ಟು ರೈತರು ಏನ್ ಮಾಡ್ತಾರೆ, ಅವರಿಗೆ ಇಷ್ಟು ದಿನ ಆದ್ಮೇಲೆ ಅದು ತರ ಕೊಯ್ಲಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ. ಒಂದಷ್ಟು ಹಣ್ಣುಗಳಲ್ಲಿ ಏನಾಗುತ್ತೆ, ಅದರ ಕಲರ್ ಚೇಂಜ್ ಆಗುವುದರ ಮುಖಾಂತರ ಅದು ಕೊಯ್ಲಿಗೆ ಬಂದಿದೆ. ಈಗ ಮಾವಿನ ಹಣ್ಣಿನಲ್ಲಿ ಅದರ ಸೈಜ್ ದೊಡ್ಡದಾಗಿ ಆಗುತ್ತೆ, ಕೊಯ್ಲು ಬಂದ ತಕ್ಷಣ ಅದರ ಸೈಜ್ ಒಂದು ನೋಡ್ಲಿಕ್ಕೆ ಗಾತ್ರ ನೋಡಿದ್ರೆ ಈಗ ಕೊಯ್ಲಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಾಳೆಹಣ್ಣಿನಲ್ಲಿ ಸ್ವಲ್ಪ ಅದರ ಆಂಗ್ಯುಲಾರಿಟಿ ಅಂದ್ರೆ ಏನು ಬನಾನ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ, ನೆಕ್ಸ್ಟ್ ರೌಂಡ್ ಶೇಪ್ ಆಗುತ್ತೆ ಕೊಯ್ಲು ಮಾಡಬೇಕಾದ್ರೆ. ಈ ರೀತಿ ವಿವಿಧ ಹಣ್ಣುಗಳಲ್ಲಿ ವಿವಿಧ ತರಹದ ಕೊಯ್ಲು ಮಾಡುವಂತ ವಿಧಾನಗಳನ್ನ ನಾವು ನೋಡಬಹುದು. ಈಗ ಯಾವುದೇ ಒಂದು ಹಣ್ಣಾಗಿರ್ಲಿ, ಬಾಳೆ ಆಗಿರ್ಲಿ, ಮಾವು ಆಗಿರ್ಲಿ, ಅದು ಅದವಾಗಿ ಕಾಯಿ ಬಂದಿರಲಿಲ್ಲ ಅಂತವನ್ನ ಕಟಾವ್ ಮಾಡಿದ್ರೆ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ ನಮ್ಮ ಕೃಷಿಕರಿಗೆ? ಹಣ್ಣುಗಳಲ್ಲಿ ಸರ್ ಎರಡು ತರಹದ ವಿಧಗಳು ಬರೋದು, ಒಂದು ನಾನ್ ಕ್ಲೈಮ್ಯಾಟ್ರಿಕ್ ಅಂತ ಒಂದು ಹೇಳ್ತೀವಿ, ಒಂದು ಕ್ಲೈಮ್ಯಾಟ್ರಿಕ್ ಅಂತ ಹೇಳ್ತೀವಿ. ಎರಡು ಎರಡು ತರ ನಾನ್ ಕ್ಲೈಮ್ಯಾಟ್ರಿಕ್ ಅಂದ್ರೆ ನಾವು ಗಿಡದಲ್ಲೇ ಹಣ್ಣಾಗಬೇಕು. ನೀವು ಏನಾದ್ರೂ ಅದನ್ನ ಹಸಿ ಇರ್ತ ನೀವು ಕಟ್ ಮಾಡಿದ್ರೆ ಏನಾಗುತ್ತೆ, ಹಣ್ಣಾಗಲ್ಲ, ಅದು ವೇಸ್ಟ್ ಆಗುತ್ತೆ. ಅದು ನೀವು ಕ್ಲೈಮ್ಯಾಟ್ರಿಕ್ ಅಂತಂದ್ರೆ ಗಿಡದಲ್ಲೇ ಸ್ವಲ್ಪ ಬಿಟ್ಟು ಆಮೇಲೆ ತೆಗೆದ್ರೆ ಹಣ್ಣಾಗುತ್ತೆ. ಇದು ಡಿಫ್ರೆನ್ಸ್ ಕ್ಲೈಮ್ಯಾಟ್ರಿಕ್ ನಾನ್ ಕ್ಲೈಮ್ಯಾಟ್ರಿಕ್. ನೀವು ಏನಾದ್ರೂ ಅದು ಮ್ಯಾಚುರಿಟಿ ಬಂದಿಲ್ಲ ನೀವು ಬರೋಕ್ಕಿಂತ ಮುಂಚೆನೆ ಕಟಾವ್ ಮಾಡಿಬಿಟ್ರೆ ಅದು ಹಣ್ಣಾಗಲ್ಲ, ಹಸಿದೆ ಹಂಗೆ ಸುಮ್ಮನೆ ಒಣಗಿ ಹೋಗ್ಬಿಡುತ್ತೆ, ಅದು ಹಣ್ಣಾಗಲ್ಲ. ಅದಕ್ಕಾಗಿ ನಾವು ಮ್ಯಾಚುರಿಟಿ ಪೀರಿಯಡ್ ಎಲ್ಲಿಗೆ ಬರುತ್ತಲ್ಲ ಆ ಟೈಮ್ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಸ್ಟೇಜ್ಗೆ ನಾವು ಹಾರ್ವೆಸ್ಟ್ ಮಾಡಿದ್ರೆ ಅದನ್ನ ನಾವು ಸೂಕ್ತವಾದ ಕ್ರಮಗಳನ್ನ ಅಳವಡಿಸಿಕೊಂಡು ಹಣ್ಣು ಮಾಡಿ ನಾವು ಮಾರುಕಟ್ಟೆಗೆ ಕಳಿಸಬಹುದು. ಅಂದ್ರೆ ಬಲಿತ ಕಾಯಿಗಳನ್ನ ಮಾತ್ರ ಕಟಾವ್ ಮಾಡಬೇಕು ಈ ಒಂದು ಹಣ್ಣುಗಳಲ್ಲಿ ಅಂತ ಹೇಳ್ತಾರೆ, ಹಣ್ಣಿನ ಬೆಳೆಗಳಲ್ಲಿ? ಹೌದು ಸರ್, ಹಣ್ಣಿನ ಬೆಳೆಗಳಲ್ಲಿ ವಿಶೇಷವಾಗಿ ನಾವು ಬಲಿತವಂತ ಒಳ್ಳೆಯ ಗಾತ್ರದ ಇರ್ತಕ್ಕಂತ ಹಣ್ಣುಗಳನ್ನು ಕಟಾವ್ ಮಾಡಿ ನಾವು ಹಣ್ಣು ಮಾಡಿದ್ದೆ ಆದ್ರೆ ಅದರ ಗುಣಮಟ್ಟ ಆಗಿರ್ಬೋದು, ಅದರ ಒಳ್ಳೆಯ ಕ್ವಾಲಿಟಿ ಏನು ಪ್ಯಾರಾಮೀಟರ್ಸ್ ಇದಾವಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮಾವಾಗಿರ್ಬೋದು, ಬಾಳೆ ಆಗಿರ್ಬೋದು, ಈ ಕಾಯಿಗಳು ಬಲಿತ ಕಾಯಿಗಳು ಇವು ಅಂತೇಳಿ ನಮ್ಮ ರೈತರಿಗೆ ಯಾವ ರೀತಿ ಗೊತ್ತಾಗುತ್ತೆ, ಅಲ್ಲಿ ಏನಾದ್ರೂ ಸೂಚನೆ ಇರುತ್ತಾ? ಹೌದು ಸರ್, ಸೂಚನೆಗಳ ಎಲ್ಲ ಹಣ್ಣುಗಳಲ್ಲೂ ಒಂದೊಂದು ಸೂಚನೆಗಳಿರುತ್ತೆ. ಈಗ ಚಿಕ್ಕು ಹಣ್ಣು ತಗೊಂಡ್ರೆ ನಾವು ಅದು ಯಾವ ರೀತಿ ಬಲಿತಿದೆ ಅಂತ ಗೊತ್ತಾಗಕ್ಕೆ, ಆದ್ರೆ ನಾವು ಉಗುರಿನಿಂದ ಚಿಕ್ಕು ಹಣ್ಣಿನ ಸಿಪ್ಪೆ ಮೇಲೆ ನಾವೇನಾದ್ರೂ ಚೂಟಿದ್ರೆ ಅದರಲ್ಲಿ ಮಿಲ್ಕಿ ಲೆಟೆಕ್ಸ್ ಅಂತ ಏನೈತಿವಿ, ಹಾಲು ಬರೋದು ಕಡಿಮೆ ಇರಬೇಕು, ಜಾಸ್ತಿ ಹಾಲು ಬರಬಾರದು ಅದ್ರ ಮೇಲ್ಗಡೆ. ಇನ್ನು ಜಾಸ್ತಿ ಹಾಲು ಬಂತಂದ್ರೆ ಅದು ಇನ್ನೂ ಇಮ್ಯಾಚುರಿಟಿ ಮ್ಯಾಚುರಿಟಿ ಬಂದಿಲ್ಲ, ಆ ರೀತಿ ಮಾಡಬಹುದು. ಇನ್ನು ಇದರಲ್ಲಿ ಮಾವಿನ ಹಣ್ಣಿನಲ್ಲಿ ಅದ್ರ ಶೋಲ್ಡರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಶೋಲ್ಡರ್ ಮೇಲ್ಗಡೆ ಅದ್ರ ಹಣ್ಣಿನ ಮೇಲೆ ಭುಜ ಅಂತ ಏನಿರ್ತಲ್ಲ ಅದು ಫುಲ್ ರೌಂಡ್ ಶೇಪ್ ಆಗಿರುತ್ತೆ. ರೌಂಡ್ ಶೇಪ್ ಇತ್ತಂದ್ರೆ ಇದು ಮ್ಯಾಚುರಿಟಿ ಬಂದಿದೆ ಅಂತ ತಿಳ್ಕೋಬಹುದು. ಈ ಬನಾನಲ್ಲಿ ಬನಾನ ಸಹಿತ ಅದು ಆಂಗ್ಯುಲಾರಿಟಿಯನ್ನು ಡಿಸ್ ಆಂಗ್ಯುಲಾರಿಟಿ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ, ನೀವು ಅದ್ರ ಫುಲ್ ರೌಂಡ್ ಶೇಪ್ ಬನಾನ ಬಂದಿರಬೇಕು. ಆದ್ರೆ ಏನಾದ್ರೆ ಮೇಲ್ಗಡೆ ಗೆರೆ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಚೂಸ್ ಮಾಡಬಾರ್ದು. ಫುಲ್ ರೌಂಡ್ ಶೇಪ್ ಇದ್ದ ಬನಾನ ಚೂಸ್ ಮಾಡಿದ್ರೆ ಅದು ನಂತರ ಹಣ್ಣಾಗಲಿಕ್ಕೆ ಒಳ್ಳೆಯ ಮ್ಯಾಚುರಿಟಿ ಅಂತ ಹೇಳಬಹುದು ಸರ್. ಈಗ ಸಾಕಷ್ಟು ನಾವು ಎಲ್ಲ ಮಾರ್ಕೆಟ್ ನಲ್ಲಿ ನೋಡಿರ್ತೀವಿ, ಈಗ ಪಪ್ಪಾಯಿ ಎಲ್ಲ ಕಾಯಿ ಟೈಪ್ ಕೆಂಗ್ ಟೈಪ್ ಕಟಾವ್ ಮಾಡ್ಕೊಂಡ್ ಬಂದಿರ್ತಾರೆ, ಅಂದ್ರೆ ಸರಿಯಾಗಿ ಬಲಿದ ಕಾಯಿಗಳು ಆಗಿರಲ್ಲ. ಈಗ ನಾವೆಲ್ಲಾದ್ರೂ ಅವನ್ನ ಕೊಂಡ್ಕೊಂಡ್ ಮನೆಗೆ ಇಟ್ಕೊಂಡ್ರೆ ಎರಡ್ ಮೂರ್ ದಿನ ಆದ್ರೂ ನಾವು ಸರಿಯಾಗಿ ಹಣ್ಣಾಗಲ್ಲ, ಅವನ್ನೇನಾದ್ರೂ ನಾವು ಸೇವನೆ ಮಾಡಿದ್ರೆ ಅಷ್ಟು ರುಚಿಕಟ್ಟನೂ ಆಗಿರಲ್ಲ. ಅಂದ್ರೆ ಇವು ಕೊಯ್ಲಿಗಿನ ಮುಂಚಿತವಾಗಿ ಸರಿಯಾದ ಒಂದು ನಿರ್ವಹಣೆ ಆಗಿಲ್ಲ ಅಂದ್ರೆ ತಪ್ಪಾಗ್ಲಾರ್ದಲ್ಲ ಸರ್. ಹೌದು ಸರ್, ಇದು ನಮ್ಮ ಕಟಾವು ಮಾಡುವುದು ಒಂದು ಕೊಯ್ಲಿನ ಪೂರ್ವದ ಒಂದು ಭಾಗ ಇದು. ನೀವು ಹೇಳಿದ ಹಾಗೆ ಪಪ್ಪಾಯದಲ್ಲಿ ಅದನ್ನ ನಾವು ಕೊಯ್ಲು ಮಾಡಬೇಕಾದ್ರೆ ಹಣ್ಣಿನ ಮೇಲೆ 50% ಹಳದಿ ಕಲರ್ ಬಂದಿರಬೇಕು. ಬಂದಾಗ ಮಾತ್ರ ನಾವು ಪಪ್ಪಾಯಿ ಹಣ್ಣನ್ನ ಕಟಾವು ಮಾಡಬಹುದು. ನೀವೇನಾದ್ರೂ ಅದು ಫುಲ್ ಗ್ರೀನ್ ಕಲರ್ ಇದ್ದ ಪಪ್ಪಾಯನ್ನ ಇಮ್ಯಾಚುರ್ ಸ್ಟೇಜ್ ಅಲ್ಲಿ ಕಟಾವು ಮಾಡಿದ್ರೆ ಅದು ಸಹಿತ ಹಣ್ಣಾಗಲ್ಲ. ಈ ಒಂದು ಹಣ್ಣಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಕೊಯ್ಲು ಪೂರ್ವ ಅಂದ್ರೆ ಯಾವ ರೀತಿಯಾದ ಒಂದು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ, ಈ ಕಟಾವು ಮಾಡಬೇಕಾದ್ರೆ ಅವಕ್ಕೆಲ್ಲ ಆಯುಧಗಳನ್ನ ಬಳಸಬೇಕಾಗುತ್ತೆ, ಯಾವ ರೀತಿ ಅಂತ ಹೇಳ್ತಾರೆ? ಹೌದು ಸರ್, ನಾವೀಗ ಕೊಯ್ಲು ಮಾಡುವ ಸಮಯದಲ್ಲಿ ನಾವು ಕುರುಪಿನ ಯೂಸ್ ಮಾಡ್ತೀವಿ, ಸಿಕ್ಕೇಚರ್ ಯೂಸ್ ಮಾಡ್ತೀವಿ, ಚಾಕು ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನ ತುಂಬಲಿಕ್ಕೆ ಬುಟ್ಟೆಗಳು, ಪ್ಲಾಸ್ಟಿಕ್ ಟ್ರೇಗಳು, ಅದನ್ನೆಲ್ಲ ನಾವು ಯೂಸ್ ಮಾಡುವುದರಿಂದ ಎಲ್ಲ ಯೂಸ್ ಮಾಡುವಂತ ಉಪಕರಣಗಳು ಅನ್ನು ಸ್ವಚ್ಛಗೊಳಿಸಬೇಕು ಫಸ್ಟ್. ಯಾಕಂದ್ರೆ ಆ ಉಪಕರಣಗಳ ಮೇಲೆ ಸೂಕ್ಷ್ಮಾಣು ಜೀವಿಗಳು ಇರುವುದರಿಂದ ಅದು ನಿಮ್ಮ ಹಣ್ಣಿಗೆ ತಾಗುವುದರ ಮೂಲಕ ಅದರ ಜೀವಿತಾವಧಿಯನ್ನು ನಾವು ಕಡಿಮೆ ಆಗುತ್ತದೆ. ಅದಕ್ಕಾಗಿ ನೀವು ಅದನ್ನ ಶುಚಿ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ನೀವು ಕಟಾವು ಮಾಡಿದರೆ ಅದು ಜಾಸ್ತಿ ದಿನ ನೀವು ಸ್ಟೋರ್ ಮಾಡಿಕೊಂಡು ಮಾರುಕಟ್ಟೆಗೆ ಮಾಡಬಹುದು ಸರ್. ಮತ್ತೆ ಅದರ ಜೊತೆಗೆ ಕಟಾವು ಮಾಡುವಾಗ ಹಣ್ಣಿಗೆ ನೀವು ತಾಗಿಸದ ಹಾಗೆ ಜಾಗರೂಕತೆಯಿಂದ ನೀವು ಅದನ್ನು ಕಟಾವು ಮಾಡಬೇಕು. ಈಗ ಸಾಕಷ್ಟು ಮಾವು ಬೆಳೀತಾರೆ ನಮ್ಮ ಕೃಷಿಕರು, ಕಟಾವಿನ ಹಂತದಲ್ಲಿ ದೋಟಿ ತಗೊಂಡ್ ಕಾಯಿಯಿಂದ ಕೆಡುತ್ತಾರೆ, ಕೆಳಗೆ ಬಿದ್ದವೆಲ್ಲ ಹಾಳಾಗ್ತವೆ, ಮರದಿಂದ ಕೆಳಗೆ ಬಿದ್ದವು ಪೆಟ್ಟು ಬೀಳ್ತವೆ ಅಂತ ಹೇಳ್ತಾರೆ. ಆ ಪೆಟ್ಟು ಬಿದ್ದಂತ ಬೆಳೆದ ಕಾಯಿ ಹಣ್ಣಾಗಲ್ಲ. ಹೌದು ಸರ್, ಕಟಾವು ಮಾಡುವ ಸಂದರ್ಭದಲ್ಲಿ ಅವರು ಮ್ಯಾಂಗೋ ಹಾರ್ವೆಸ್ಟರ್ ಅಂತ ಯೂಸ್ ಮಾಡ್ತಾರೆ, ಒಂದು ಕಟ್ಟಿಗೆಯ ಸಹಾಯದಿಂದ ಒಂದು ಜಾಳಗಿಯಲ್ಲಿ ಆ ರೀತಿ ಹಾರ್ವೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಣ್ಣುಗಳು ಕೆಳಗೆ ಬಿದ್ದು ಪೆಟ್ಟಾಗುತ್ತವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಭೂಮಿಗೆ ತಾಗುವ ಸಂದರ್ಭದಲ್ಲಿ ಯಾವ ಅದ್ರ ಪೋಷಣೆ ಇರುತ್ತಲ್ಲ ಮ್ಯಾಂಗೋದು, ಅದು ಸಾಫ್ಟ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳು ಅದಕ್ಕೆ ಅಟ್ಯಾಕ್ ಆಗಿ ಅದು ಅದರ ಜೀವಿತಾವಧಿಯನ್ನು ಕಡಿಮೆ ಆಗುತ್ತದೆ. ಈಗ ಮುಂಗಾರಿಯಲ್ಲಿ ಸಾಕಷ್ಟು ಗಾಳಿ ಬರುತ್ತೆ, ಅಂತ ಟೈಮ್ನಲ್ಲಿ ಸಾಕಷ್ಟು ಬಲಿತ ಮಾವಿನ ಕಾಯಿಗಳೇ ಗಿಡದಿಂದ ಉದುರಿದಾಗ ಅವು ಸರಿಯಾಗಿ ಹಣ್ಣಾಗಲ್ಲ, ಪೆಟ್ಟು ಬಿದ್ದಿರ್ತವೆ. ಮತ್ತೆ ಅದರಲ್ಲಿ ಸರ್ ಈಗ ಸೂರ್ಯನ ಶಾಖದಿಂದ ಒಂದಷ್ಟು ಹಣ್ಣಾಗಿರುತ್ತವೆ, ಇನ್ನು ಇಮ್ಯಾಚುರಿಟಿ ಸ್ಟೇಜ್ ಇದ್ದಾಗ ಸಹಿತ ಮಾವಿನ ಕಾಯಿಗಳು ಹಣ್ಣಾಗುವುದರಿಂದ ಅದರಲ್ಲಿ ನಾವು ಉತ್ತಮ ಗುಣಮಟ್ಟದ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅನ್ನ ನಾವು ನೋಡ್ಲಿಕ್ಕೆ ಆಗಲ್ಲ ಸರ್. ಈಗ ತರಕಾರಿಗಳಿಗೆ ಬಂದ್ರೆ ಈಗ ಬಳ್ಳಿ ತರಕಾರಿಗಳು ಅಂತ ಸಾಕಷ್ಟು ಇದಾವೆ. ಈಗ ನಮ್ಮ ಭಾಗದಲ್ಲೆಲ್ಲ ಜಾಸ್ತಿ ಬೆಳೆಯೋದಂದ್ರೆ ಹೀರೆ ಬೆಳೀತಾರೆ, ಅಗಲು ಬೆಳೀತಾರೆ. ಈಗೆಲ್ಲ ಹೀರೆಕಾಯಿ ಅಗಲಕಾಯಿ ಇವನ್ನೆಲ್ಲ ಈ ಬಳ್ಳಿ ಸಮೇತ ಇಟ್ಕೊಂಡು ಕೇಳ್ತಾರೆ, ಅವು ಬಳ್ಳಿಗೂ ಡ್ಯಾಮೇಜ್ ಆಗುತ್ತೆ. ಕಟಾವಿನ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಾ ಸರ್? ಇದಕ್ಕೆ ನಾವು ಹ್ಯಾಂಡ್ ಕ್ಲಿಪ್ಪರ್ಸ್ ಅಂತ ಬರ್ತವೆ, ಈಗ ಎಸ್ಪೆಷಲಿ ನಾವು ಕುಕ್ಕರ್ ಬಿಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಹೀರೆ ಇರಬಹುದು, ಸೌತೆಕಾಯಿ ಇರಬಹುದು, ಹಾಗಲಕಾಯಿ, ಬಾಟಲ್ಗಳು, ಇದೇ ರೀತಿ ಸಾಂಬಾರು ಸೌತೆ, ಈ ರೀತಿ ವಿವಿಧ ತರಕಾರಿಗಳು ಬರುತ್ತೆ. ಅದನ್ನ ಹಾರ್ವೆಸ್ಟ್ ಮಾಡಬೇಕಾದ್ರೆ ಹ್ಯಾಂಡ್ ಕ್ಲಿಪ್ಪರ್ಸ್ ಅಂತ ಹೆಬ್ಬಟ್ಟಿಗೆ ನೀವು ಅದನ್ನ ಕ್ಲಿಪ್ಪರ್ ನ ಇಟ್ಕೊಂಡು ಕಟ್ ಮಾಡ್ಕೊಂತ ಹೋಗ್ಬೇಕು. ಸ್ಟೆಮ್ ಮೇಲೆ ಬರುತ್ತಲ್ಲ ಪೋರ್ಷನ್, ಆ ಸ್ಟೆಮ್ಗೆ ಕಟ್ ಮಾಡ್ಬೇಕು. ನೀವು ಏನಾದ್ರೂ ಅದನ್ನ ಕೈಯಿಂದ ಜಗ್ಗಿ ಹಾರ್ವೆಸ್ಟ್ ಮಾಡಿದ್ದಾಗಿದ್ರೆ ಅದು ಕಂಪ್ಲೀಟ್ ಆಗಿ ಗಿಡಕ್ಕೆ ಪೆಟ್ಟಾಗುವ ಚಾನ್ಸಸ್ ಇರುತ್ತೆ ಸರ್. ಅದಕ್ಕಾಗಿ ನೀವು ಹ್ಯಾಂಡ್ ಕ್ಲಿಪ್ಪರ್ ಯೂಸ್ ಮಾಡಬಹುದು. ಅದು ಸಿಗಲಿಲ್ಲ ಅಂತಂದ್ರೆ ಸಣ್ಣ ಚಾಕುವಿನ ಸಹಾಯದ ಮೂಲಕ ನೀವು ಅದನ್ನ ಸ್ಟೆಮ್ ನ ಕಟ್ ಮಾಡಿ ಒಳ್ಳೆಯ ರೀತಿಯಿಂದ ಕಟಾವು ಮಾಡಿದ್ರೆ ಅದನ್ನ ಗಿಡಕ್ಕೆ ಏನು ಹಾನಿ ಆಗುವುದಿಲ್ಲ, ಮತ್ತು ನಾವು ಕಟಾವು ಮಾಡಿದಂತ ತರಕಾರಿಗಳಿಗೆ ಏನು ಹಾನಿ ಆಗುವುದಿಲ್ಲ, ಈ ರೀತಿ ನಾವು ಅದನ್ನ ಮಾಡಬೇಕು. ಅಂದ್ರೆ ಕೊಯ್ಲು ಟೈಮ್ನಲ್ಲಿ ಅಂದ್ರೆ ಗಿಡಕ್ಕೆ ಯಾವುದೇ ರೀತಿ ಹಾನಿ ಆಗದ ರೀತಿ ಹೇಗೆ ನಾವು ಕಟಾವು ಮಾಡಬೇಕು, ಹಣ್ಣಾಗಿರ್ಬೋದು, ಹೂವಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು ಅಂತ ಹೇಳ್ತೀರಾ? ಹೌದು ಸರ್, ಹಾರ್ವೆಸ್ಟ್ ಮಾಡಬೇಕಾದ್ರೆ ನೀವು ಇಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡೇ ನಾವು ಒಳ್ಳೆಯ ರೀತಿಯಿಂದ ಹಾರ್ವೆಸ್ಟ್ ಮಾಡಿದ್ರೆ ಅದರ ಜೀವಿತಾವಧಿಯನ್ನು ನಾವು ಜಾಸ್ತಿ ದಿನ ಇಟ್ಟು ನಾವು ಮಾರುಕಟ್ಟೆಗೆ ಮಾಡಬಹುದು. ನೀವು ಏನಾದ್ರೂ ಒಳ್ಳೆಯ ಕ್ರಮಗಳನ್ನ ತೆಗೆದುಕೊಳ್ಳದೆ ಸುಮ್ಮನೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾರ್ವೆಸ್ಟ್ ಮಾಡಿದ್ದೇ ಆದ್ರೆ ಅದನ್ನ ನಾವು ಒಂದು ಎರಡು ದಿನಗಳಲ್ಲಿ ಅದರ ಶೆಲ್ಫ್ ಲೈಫ್ ನ ಕಡಿಮೆ ಮಾಡಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗದೆ ಹಾಗೆ ನಾವು ಅದನ್ನ ನೋಡಬಹುದು. ಈಗ ನೋಡಿ, ನಮ್ಮ ರೈತರು ಮೆಣಸಿನಕಾಯಿ ಸಾಕಷ್ಟು ಬೆಳೀತಾರೆ, ಅಂದ್ರೆ ಕಟಾವಿನ ಹಂತದಲ್ಲಿ ಕಾಯಿ ಹಿಡ್ಕೊಂಡು ಹಿಂಗೆ ಜೋರ್ಸಿಗೆ ಕೈಲಿಂದ ಎಳಿತಾರೆ ಅಂದ್ರೆ ಈ ಸಣ್ಣ ಸಣ್ಣ ರಮ್ಯನೆ ಎಲ್ಲ ಮುರಿದೋಗ್ತಾವೆ. ಹೌದು ಸರ್, ಈ ಮೆಣಸಿನಕಾಯಿ ಅದು ಒಂದು ಪ್ರಾಬ್ಲಮ್ ಸರ್ ನಮ್ಗೆ. ಯಾಕಂದ್ರೆ ನಾವು ಮೆಣಸಿನಕಾಯಿನ ಕಟಾವು ಮಾಡೋ ಸಂದರ್ಭದಲ್ಲಿ ಸ್ಕಿಲ್ ಲೇಬರ್ಸ್ ಇರಲ್ಲ, ಎಲ್ಲ ಮೆಣಸಿನ ಕರ್ಕೊಂಡು ಹೋಗಿ ಹರಸ್ಟ್ ಮಾಡ್ತೀವಿ. ಅವ್ರೇನ್ ಮಾಡ್ತಾರೆ ಅದನ್ನ ಕಟಾವು ಮಾಡುವ ಸಂದರ್ಭದಲ್ಲಿ ಮೆಚುರಿಟಿ ಬಂದಂತ ಮೆಣಸಿನಕಾಯಿ ಜೊತೆಗೆ ಈ ಮೆಚುರಿ ಏನಿರ್ತಾರೆ ಸಣ್ಣ ಸಣ್ಣ ಮೆಣಸಿನಕಾಯಿ ಅದನ್ನು ಹರಸ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅದು ಇನ್ನೂ ಜಾಸ್ತಿ ದಿನ ಬೆಳೆದು ಇನ್ನೂ ಇಲ್ಡ್ ಬರೋ ಚಾನ್ಸಸ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ ಮೊಗ್ಗು ಹೂವು ಸಣ್ಣ ಕಾಯಿ ದೊಡ್ಡ ಕಾಯಿ ಎಲ್ಲಾನು ಇಡೀ ಬಂಚನ ಹರಸ್ಟ್ ಮಾಡೋದ್ರಿಂದ ಅದರ ಕ್ವಾಲಿಟಿನ ನಾವು ಕಡಿಮೆ ಆಗುತ್ತೆ ಮತ್ತು ಅದರ ಇಲ್ಡ್ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಸಣ್ಣ ಕಾಯಿಗಳನ್ನ ಹರಸ್ಟ್ ಮಾಡಿದ್ರೆ ಅದು ಮುಂದೆ ದೊಡ್ಡದಾಗಿ ನಮಗೆ ಇಲ್ಡ್ ಜಾಸ್ತಿ ಕೊಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಹರಸ್ಟ್ ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ಬಲಿತ ಮತ್ತು ಮೆಚುರಿಟಿ ಇದ್ದಂತ ಮೆಣಸಿನಕಾಯಿಯನ್ನ ಅಷ್ಟೇ ನಾವು ಹರಸ್ಟ್ ಮಾಡಬೇಕು. ಈಗ ಆ ರೀತಿ ಕಟಾವು ಮಾಡೋದ್ರಿಂದ ಬಲಿದ ಕಾಯಿ ಜೊತೆಗೆ ಎಳೆಕಾಯಿ ಬಂದ್ರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಅದಕ್ಕೆ ಬೇಡಿಕೆನ ಇರಲ್ಲ, ಅಲ್ಲಿ ಹೆಚ್ಚು ರೇಟನ್ನು ಸಿಗಲ್ಲ ಅಂತ ಹೇಳ್ತೀರಾ? ಹೌದು ಸರ್, ಸಿಗಲ್ಲ. ಈಗ ನೀವು ಮೆಣಸಿನಕಾಯಿಯಲ್ಲಿ ಚೆನ್ನಾಗಿರೋ ಮೆಣಸಿನಕಾಯಿ ಜೊತೆ ಸಣ್ಣದಾದ ಮೊಗ್ಗು ಮೆಣಸಿನಕಾಯಿ ಇತ್ತಂತಂದ್ರೆ ಏನಾಗುತ್ತೆ, ಎಳೆದ ಹರಸ್ಟ್ ಮಾಡಿದರೆ ಅದರಲ್ಲಿ ಖಾರ ಜಾಸ್ತಿ ಇರಂಗಿಲ್ಲ, ಎಳೆದಿದೆ. ಅದಕ್ಕಾಗಿ ಆ ರೀತಿ ಜನರ ಒಂದು ಭಾವನೆ. ಅದಕ್ಕಾಗಿ ನಾವು ಬಲಿತಂತ ಚೆನ್ನಾಗಿರೋ ಮೆಣಸಿನಕಾಯಿನ ಅಷ್ಟು ಟೈಮ್ ಆದ್ರೆ ಆಗಲಿ ಏನಿಲ್ಲ, ಕರೆಕ್ಟ್ ಆಗಿ ಅದನ್ನ ಹರಸ್ಟ್ ಮಾಡ್ಕೊಂಡು ನಾವು ಮಾರ್ಕೆಟಿಂಗ್ ಮಾಡಬೇಕು. ಆದಷ್ಟು ನಮ್ಮ ಕೃಷಿಕರು ಬೆಳೆಯೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಕೊಯ್ಲು ಪೂರ್ವ ಒಂದು ಸಿದ್ಧತೆಯನ್ನ ಉತ್ತಮವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ನಾವು ಇಳುವರಿ ಪಡಿಬಹುದು. ಹೌದು ಸರ್, ಕೊಯ್ಲು ಪೂರ್ವದಲ್ಲಿ ನಾವು ಆಲ್ರೆಡಿ ನಾ ಹೇಳಿದ ಹಾಗೆ ತೋಟದ ಒಂದು ನೈರ್ಮಲ್ಯವನ್ನ ಚೆನ್ನಾಗಿ ಕಾಪಾಡಿಕೊಂಡು ಸೂರ್ಯನ ಬೆಳಕನ್ನು ನಾವು ಚೆನ್ನಾಗಿ ಬರುವಂತೆ ನಾವು ಶೇಡ್ ನೆಟ್ ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಗೊಬ್ಬರವನ್ನು ಕೊಡುವುದರ ಮುಖಾಂತರ ನೀರನ್ನು ಹಾಯಿಸುವ ಮುಖಾಂತರ ಈ ರೀತಿ ನಾವು ಕೊಯ್ಲು ಪೂರ್ವದಲ್ಲಿ ಒಳ್ಳೆಯ ವಿಧಾನಗಳನ್ನು ಅಳವಡಿಸಿಕೊಂಡು ನಾವು ಹೋಗಿದ್ದೆ ಆದ್ರೆ ಅದನ್ನು ಕಟಾವು ಮಾಡಿದ ನಂತರ ಅದರ ಜೀವಿತಾವಧಿಯನ್ನು ನಾವು ಜಾಸ್ತಿ ದಿನ ಎಕ್ಸ್ಟೆಂಡ್ ಮಾಡಬಹುದು. ಈಗ ಎಷ್ಟೋ ಕಡೆ ನಾವು ಕೃಷಿಕರ ತೋಟಗಳಲ್ಲಿ ನೋಡಿದ್ದೀವಿ, ಈಗ ತೆಂಗು ಸಾಕಷ್ಟು ಬೆಳೀತಾರೆ, ಎಳ್ನೀರ್ ಕಟಾವು ಮಾಡುವ ಒಂದು ವಿಧಾನನೇ ಗೊತ್ತಿರಲ್ಲ ಅವರಿಗೆ. ಮೇಗ್ಲಿಂದ ಕೆಳಗೆ ಕಾಯಿ ಬಿಡ್ತಾರೆ ಅಂದ್ರೆ ಕೆಳಗೆ ಬಿದ್ದಾಗ ಅವು ಒಡೆದೋಗ್ತವೆ, ಒಡೆದೋಗಿ ಎಳ್ನೀರೆಲ್ಲ ಲಾಸ್ ಆಗಂತ ಸಂದರ್ಭ ಇರುತ್ತೆ. ಅಂದ್ರೆ ಎಳ್ನೀರು ಯಾವ ರೀತಿ ಇಳಿಸ್ಬೇಕು ಅಂತ ಹೇಳ್ತೀರಾ ಮರದಿಂದ ಕೆಳಗೆ? ಹೌದು ಸರ್, ಈಗ ಒಂದು ಮರದಲ್ಲಿ ಒಬ್ಬ ಮನುಷ್ಯ ಹತ್ತಿರ್ತಾನೆ ಸರ್ ಮೇಲ್ಗಡೆ, ಒಂದು ಹಗ್ಗದ ಸಹಾಯದಿಂದ ಆ ಬಂಚನನ್ನು ಕಟ್ ಮಾಡಿ ಹಗ್ಗಕ್ಕೆ ಕಟ್ಟಿ ನಿಧಾನವಾಗಿ ಅದನ್ನ ಕೆಳಗಡೆ ಇಳಿಸಿ ಕೆಳಗಡೆ ಒಬ್ಬನು ಅದನ್ನ ತಗೋಬೇಕು ಸರ್. ನೀವು ಏನಾದ್ರೂ ಮೇಲ್ಗಡೆ ಅಂತ ಬಂಚ್ ಕಟ್ ಮಾಡಿ ಸುಮ್ಮನೆ ಎಸೆದ್ ಬಿಟ್ರೆ ಏನಾಗುತ್ತೆ, ಒಂದು ಎಳ್ನೀರ ಟೊಂಗಿಯಲ್ಲಿ ಒಂದು ಎರಡು ಮೂರು ಒಡೆದು ಹೋಗ್ಬಿಡ್ತಾವೆ ಸರ್. ಅದಕ್ಕಾಗಿ ಅದರಿಂದ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಹಗ್ಗದ ಸಹಾಯದಿಂದ ನಿಧಾನವಾಗಿ ಅದ್ ಮೇಲಿಂದ ಕೆಳಗೆ ಇಳಿಸ್ಬೇಕು. ಈಗ ಬಲಿತ ಕಾಯಿಗಳಾದ್ರೆ ಏನ್ ಸಮಸ್ಯೆ ಆಗಲ್ಲ, ನೇರವಾಗಿ ಮರದಿಂದ ಕೆಳಗೆ ಬಿಟ್ಟರೆ ಏನು ಲಾಸ್ ಆಗಲ್ಲ ಅವರಿಗೆ ನಮ್ಮ ಕೃಷಿಕರಿಗೆ? ಬಲಿತ ಕಾಯಿ ಆದ್ರೆ ಏನಾಗಲ್ಲ ಸರ್, ಒಳಗಡೆ ಕೊಬ್ಬರಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ ಸರ್. ಕೊಬ್ಬರಿ ಡೆವಲಪ್ಮೆಂಟ್ ಆಗಿದ ಕಾರಣ ನಮಗೆ ಬಲಿತ ಕಾಯಲ್ಲಿ ಮೇಜರ್ ಪೋರ್ಷನ್ ಏನ್ ಬೇಕು ಅಂದ್ರೆ ಕೊಬ್ಬರಿ ಬೇಕು. ಒಡೆದ್ರು ಏನು ಸಮಸ್ಯೆ ಇಲ್ಲ ನಮಗೆ, ಯಾಕಂದ್ರೆ ನಾವು ಕೊಬ್ಬರಿ ನಾವು ಯೂಸ್ ಮಾಡ್ತೀವಿ. ಅದಕ್ಕಾಗಿ ಬಲಿತ ಕಾಯಿನ ಕೆಳಗೆ ಎಸೆದ್ರೆ ಏನೂ ಆಗಲ್ಲ, ಬಟ್ ಎಳ್ನೀರು ಇಳಿಸುವ ಸಂದರ್ಭದಲ್ಲಿ ನಾವು ಹಗ್ಗದ ಸಹಾಯ ಅಂದ್ರೆ ಖಂಡಿತವಾಗಿ ಇಳಿಸಬೇಕು. ಈ ಹೂವಿನ ಬೆಳೆಗೆ ಬಂದ್ರೆ ಅಂದ್ರೆ ಕೊಯ್ಲಿ ಬಂದಾಗ ಯಾವ ರೀತಿ ಕಟಾವು ಮಾಡ್ಬೇಕು ಅಂತ ಹೇಳ್ತೀರಾ? ಅದು ಸರ್, ಒಂದೊಂದು ಹೂವಿನಲ್ಲಿ ಒಂದೊಂದು ತರಹದ ವಿಧಾನ ನಾವು ಯೂಸ್ ಮಾಡ್ತೀವಿ ಸರ್. ಈಗ ನಾವು ಗುಲಾಬಿ ಹೂವು ಬಂದ್ರೆ ಅದನ್ನು ನಾವು ಸ್ವಲ್ಪ ಓಪನ್ ಬಡ್ ಸ್ಟೇಜ್ ಅಲ್ಲಿ ಇದು ಮಾಡ್ಬೇಕು ಸರ್. ಅದೇ ರೀತಿ ಕಾರ್ನೇಷನ್ ಸಹಿತ ನಾವು ಓಪನ್ ಬಡ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಜರ್ಬರ ಬಂತಂದ್ರೆ 2-3 ರೋಸ್ ಆಫ್ ದಿ ಪೆಟಲ್ಸ್ ಓಪನ್ ಆಗಿರ್ಬೇಕು. ನೆಕ್ಸ್ಟ್ ಮ್ಯಾರಿಗೋಲ್ಡ್ ಬಂದ್ರೆ ಫುಲ್ ಓಪನ್ ಫ್ಲವರ್ಸ್ ಯೂಸ್ ಮಾಡ್ಬೇಕು. ಈ ರೀತಿ ವಿವಿಧ ಹೂವುಗಳಲ್ಲಿ ನಾವು ವಿವಿಧ ತರಹದ ವಿಧಾನಗಳನ್ನ ಅಳವಡಿಸಿಕೊಂಡು ಕಟಾವು ಮಾಡ್ಕೊಳ್ಬೇಕು. ಕೆಲವೊಂದು ಹೂವಿನ ಬೆಳೆಯಲ್ಲಿ ನಮ್ಮ ಕೃಷಿಕರು ಹೂವನ್ನ ಕಟಾವು ಮಾಡಕ್ ಹೋದಾಗ ಸೈಡ್ ಇದ್ದಂತ ಮೊಗ್ಗುಗಳೆಲ್ಲ ಕಟಾವ್ ಆಗಿ ಬರ್ತಾವೆ ಅಂದ್ರೆ ಇದನ್ನೆಲ್ಲ ಸಾಕಷ್ಟು ಮುಂಜಾಗ್ರತೆ ವಹಿಸ್ಬೇಕಂತ ಹೇಳ್ತೀರಾ ಅರಳಿದ ಹೂವುಗಳನ್ನ ಬಿಡಿಸುವಂತ ಹೂವಿನ ಬೆಳೆಗಳಲ್ಲಿ? ಹೌದು ಸರ್, ಹಣ್ಣುಗದ್ದು ತರಕಾರಿ ಯಾವ ರೀತಿ ಕಟಾವು ಮಾಡ್ತೇವೆ, ಹೂವಿನಲ್ಲಿ ಸಹ ನಾವು ಒಂದು ವಿಧಾನಗಳನ್ನ ಅಳವಡಿಸಿಕೊಂಡು ಕಟಾವು ಮಾಡಿಕೊಳ್ಬೇಕು. ಎರಡು ಬೆರಳುಗಳಲ್ಲಿ ಅದನ್ನ ಕರೆಕ್ಟ್ ಆಗಿ ನಾವು ಒಳ್ಳೆಯ ವಿಧಾನವನ್ನು ಅಳವಡಿಸಿಕೊಂಡು ನಾವು ಕಟಾವು ಮಾಡಿದ್ದೆ ಆದ್ರೆ ಇದರಲ್ಲಿ ಸಹಿತ ನಾವು ಗಿಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದ ಹಾಗೆ ನಾವು ನೋಡಿಕೊಳ್ಳಬಹುದು. ಸರ್, ಇಲ್ಲೇ ತನಕ ಕೊಯ್ಲು ಪೂರ್ವ ಬೆಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನ ತಿಳಿಸಿದ್ರಿ, ಈಗ ಕೊಯ್ಲು ನಂತರದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಹೌದು ಸರ್, ಕೊಯ್ಲು ನಂತರದಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಹಾರ್ವೆಸ್ಟ್ ಆದ್ಮೇಲೆ ನಾವು ವಿವಿಧ ಉಪಚಾರಗಳನ್ನ ನಾವು ಅದಕ್ಕೆ ಅಳವಡಿಸಿಕೊಳ್ಳಬೇಕು ಸರ್. ಯಾವ್ಯಾವ ಅಂತಂದ್ರೆ ನಾವು ಗ್ರೇಡಿಂಗ್ ಇರಬಹುದು, ಕ್ಯೂರಿಂಗ್ ಇರಬಹುದು, ಪ್ರೀ ಕೂಲಿಂಗ್, ಮೇಣದ ಲೇಪನವನ್ನ ಹಣ್ಣುಗಳ ಮೇಲೆ ಮೆತ್ತುವುದಿರಬಹುದು, ಈ ರೀತಿ ವಿವಿಧ ಉಪಚಾರಗಳನ್ನು ನಾವು ಅದಕ್ಕೆ ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಗ್ರೇಡಿಂಗ್ ಅಂತ ಬಂದ್ರೆ ವಿವಿಧ ಶ್ರೇಣಿಗಳಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ವಿಂಗಡಿಸುವುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಉತ್ತಮ ಮಾರುಕಟ್ಟೆಗೆ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಕಳಿಸಿ ಅದರಿಂದ ಗ್ರಾಹಕರು ಉತ್ತಮ ಬೇಡಿಕೆಯನ್ನು ತಗೋಬಹುದು. ಅದರಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಗಾತ್ರ ಮತ್ತು ಆಕಾರ ಮತ್ತು ಬಣ್ಣದ ಆಧಾರದ ಮೇಲೆ ವಿಂಗಡಣೆ ಮಾಡಿ ಅದನ್ನು ಮಾರುಕಟ್ಟೆ ಮಾಡುತ್ತಾರೆ. ನಾವು ಹಣ್ಣಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನಾವು ಪ್ರತಿಯೊಂದು ಹಣ್ಣನ್ನ ನಾವು ಕಟಾವ್ ಮಾಡಿದ ತಕ್ಷಣ ಗ್ರೇಡಿಂಗ್ ಮಾಡೋಕ್ಕಾಗಲ್ಲ, ಕೆಲವೊಂದು ಹಣ್ಣಿನ ಬೆಳೆಗಳಲ್ಲಿ ಮಾತ್ರ ನಾವು ಗ್ರೇಡಿಂಗ್ ಮಾಡಬಹುದು. ಹೌದು ಸರ್, ಕೆಲವೊಂದು ಹಣ್ಣಿನಲ್ಲಿ ಮಾತ್ರ ನಾವು ಗ್ರೇಡಿಂಗ್ ಮಾಡ್ತೀವಿ. ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಅದರ ಸಾಂದ್ರತೆ ಮತ್ತು ಬಣ್ಣ ಮತ್ತು ಪಕ್ವತೆ ಈ ಆಧಾರದ ಮೇಲೆ ಅದನ್ನು ವರ್ಗೀಕರಣ ಮಾಡಲಾಗುತ್ತದೆ. ಇದರಲ್ಲಿ ನಾವು ಮನುಷ್ಯರು ಮಾನವ ಸಹಾಯದಿಂದ ಮಾಡಬಹುದು, ಇಲ್ಲ ಮೆಷಿನ್ಸ್ ಅನ್ನು ಯೂಸ್ ಮಾಡಿಕೊಂಡು ಗ್ರೇಡಿಂಗ್ ಮಾಡಬಹುದು. ಹೇಳ್ಬೇಕಂತಂದ್ರೆ ಮೆಜಾರಿಟಿಯಲ್ಲಿ ಆಪಲ್ ಇಲ್ಲಿ ಮಾಡ್ತಾರೆ. ಈ ಗ್ರೇಪ್ ಅಲ್ಲಿ ಏನ್ ಮಾಡ್ತಾರೆ, ಬಂಚ್ ಅನ್ನ ಗ್ರೇಡಿಂಗ್ ಮಾಡ್ತಾರೆ. 250 ಗ್ರಾಮ್ 500 ಗ್ರಾಮ್ ಬರುತ್ತೆ ಅಂತ ಬಂಚು. ಅದರಲ್ಲಿ ಸಣ್ಣ ಸಣ್ಣ ಹಣ್ಣುಗಳನ್ನು ಗ್ರೇಡ್ ಮಾಡೋಕ್ಕಾಗಲ್ಲ. ಅಂತ ಹಣ್ಣನ್ನು ಸಪರೇಟ್ ಮಾಡಿದ್ರೆ ಅದರ ಜೀವಿತಾವಧಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿ ಅದನ್ನ ಬಂಚನ್ನೇ ನಾವು ಗ್ರೇಡ್ ಮಾಡ್ತೀವಿ. 250 ಟು 500 ಗ್ರಾಮ್ ಇತ್ತಂದ್ರೆ ಅದನ್ನ ಸಪರೇಟ್ ಆಗಿಡ್ತೀವಿ. 250 ಬಂತಂದ್ರೆ ಸಣ್ಣ ಬಂಚ್ ಅಂತ ಅದನ್ನ ಸಪರೇಟ್ ಆಗಿಡ್ತೀವಿ. ಈ ರೀತಿ ವಿವಿಧ ಹಣ್ಣುಗಳಲ್ಲಿ ಗ್ರೇಡಿಂಗ್ ಅನ್ನ ಮಾಡಿ ಅದನ್ನು ಮಾರುಕಟ್ಟೆ ಮಾಡಬೇಕು. ಈಗ ಹಣ್ಣುಗಳಲ್ಲಿ ಗ್ರೇಡಿಂಗ್ ಮಾಡೋದ್ರಿಂದ ಚಿಕ್ಕವ ಬೇರೆ ದೊಡ್ಡ ಹಣ್ಣುಗಳೇ ಬೇರೆ ಬೇರ್ಪಡಿಸಬಹುದು. ಜೊತೆಗೆ ಈಗ ಅದರಲ್ಲಿ ಗುಣಮಟ್ಟ ಹಾಳಾದಂತವನ್ನು ಬೇರ್ಪಡಿಸಿ ತೆಗೆದಾಕಿದ್ರೆ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಧಾರಣೆ ಸಿಗುತ್ತೆ, ಮಾರ್ಕೆಟ್ನಲ್ಲಿ ಒಳ್ಳೆ ಬೇಡಿಕೆ ಬರುತ್ತೆ. ಹೌದು ಸರ್, ಈಗ ಎಲ್ರಿಗೂ ಗೊತ್ತಿರುವ ಹಾಗೆ ಫಸ್ಟ್ ಗ್ರೇಡಿಗೆ ಜಾಸ್ತಿ ರೇಟು, ಸೆಕೆಂಡ್ ಗ್ರೇಡಿಗೆ ಸ್ವಲ್ಪ ಕಡಿಮೆ ರೇಟು, ಥರ್ಡ್ ಗ್ರೇಡಿಗೆ ನಾವು ಅದನ್ನ ಪ್ರೊಸೆಸಿಂಗ್ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಏನಾದರೂ ಪ್ರಾಡಕ್ಟ್, ಈ ಟೊಮ್ಯಾಟೋಲಿ ನಾವು ಏನಾದರೂ ಗ್ರೇಡ್ ಮಾಡಿಬಿಟ್ರೆ ಲಾಸ್ಟ್ ಗ್ರೇಡ್ ಏನಿರುತ್ತೆ ಅಂತ ಪ್ರೊಸೆಸಿಂಗ್ ಮಾಡ್ತೀವಿ. ಜಾಸ್ತಿ ರೈಪ್ ಆಗಿದ್ದು ಮಾರುಕಟ್ಟೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ವೆಹಿಕಲ್ ಅಲ್ಲಿ ಡ್ಯಾಮೇಜ್ ಆಗಿರೋದು, ಇದನ್ನ ಗ್ರಾಹಕರು ಯಾರು ಇಷ್ಟಪಡಲ್ಲ ತಗೊಳ್ಳಿಕ್ಕೆ. ಅದಕ್ಕೆ ಏನ್ ಮಾಡ್ತೀನಿ, ಥರ್ಡ್ ಗ್ರೇಡ್ ಬಂದಿದ್ರೆಲ್ಲ ಪ್ರೊಸೆಸಿಂಗ್ ತಗೊಂಡು ಫಸ್ಟ್ ಗ್ರೇಡ್ ಅಂಡ್ ಸೆಕೆಂಡ್ ಗ್ರೇಡ್ ನಾವು ಅದನ್ನ ಮಾರುಕಟ್ಟೆ ಮಾಡಬಹುದು. ಫಸ್ಟ್ ಗ್ರೇಡ್ ಅಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ ಕಂಪೇರ್ ಟು ಥರ್ಡ್ ಗ್ರೇಡ್ ಲಾಸ್ಟ್ ಗ್ರೇಡ್. ಸರ್, ಈ ಹಣ್ಣುಗಳಲ್ಲಿ ಗ್ರೇಡಿಂಗ್ ಮಾಡ್ತಾರಲ್ಲ, ದೊಡ್ಡ ಗಾತ್ರದ ಹಣ್ಣುಗಳಿಗೆ ಬೇಡಿಕೆ ಜಾಸ್ತಿ, ರೇಟ್ ಜಾಸ್ತಿ ಅಂತ ಹೇಳಿದ್ರ, ಚಿಕ್ಕವಕ್ಕೆ ರೇಟ್ ಕಡಿಮೆ ಅಷ್ಟು ಬೇಡಿಕೆ ಇರಲ್ಲ ಅಂತ ಹೇಳಿದ್ರ, ಒಂದೇ ತರದಂತ ಒಂದು ರುಚಿ ಕಟ್ಟಾದಂತ ಹಣ್ಣುಗಳು ಇರ್ತವೆ, ಇದರಲ್ಲಿ ಯಾಕೆ ಬದಲಾವಣೆ ಆಗುತ್ತೆ ರೇಟ್ನಲ್ಲಿ ಮತ್ತೆ ಡಿಮ್ಯಾಂಡ್ನಲ್ಲಿ? ಅದು ಸರ್ ಗ್ರಾಹಕರ ಒಂದು ಮನಸ್ಥಿತಿ ಮೇಲೆ, ಮನಸ್ಥಿತಿ ಅವ್ರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಹೋಗಿ ದೊಡ್ಡ ಗಾತ್ರದ ಹಣ್ಣು ಬೇಕು ನನಗೆ, ಅದಿದ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ, ಸಣ್ಣ ಹಣ್ಣು ಅದರಲ್ಲಿ ಜಾಸ್ತಿ ಇರಲ್ಲ ಸ್ವಲ್ಪ ಇರುತ್ತೆ. ಈ ರೀತಿ ಗ್ರಾಹಕರ ಮನೋಸ್ಥಿತಿ ಸರ್. ಬಟ್ ಎಲ್ಲ ಹಣ್ಣುಗಳಲ್ಲಿ ಅದೇ ಪೋಷಕಾಂಶಗಳು ಅದೇ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರುತ್ತೆ. ಬಟ್ ನಮ್ಮ ಮನಸ್ಥಿತಿ ಆಧಾರದ ಮೇಲೆ ನಾವು ಅದನ್ನ ಬಿಂಬಿಸ್ತೀವಿ. ಅದಕ್ಕೆ ಅವ್ರ ಪ್ರಕಾರನೇ ಏನ್ ಮಾಡಿದೆ, ಮಾರ್ಕೆಟ್ ಅಲ್ಲಿ ದೊಡ್ಡ ಸೈಜ್ ಹಣ್ಣುಗಳಿಗೆ ಜಾಸ್ತಿ ರೇಟು, ಸಣ್ಣ ಹಣ್ಣುಗಳಿಗೆ ಕಡಿಮೆ ರೇಟು, ಈ ರೀತಿ ಮಾಡಿದ್ದಾರೆ. ಈಗ ಕೆಲವೊಂದು ಹಣ್ಣುಗಳಲ್ಲಿ ಅಂದ್ರೆ ಎಲ್ಲಾ ಹಣ್ಣುಗಳಲ್ಲಿ ಅಲ್ಲ, ಕೆಲವೊಂದು ಈಗ ಉದಾಹರಣೆಗೆ ಕಲ್ಲಂಗಡಿ ಈ ತರ ಬೆಳೆಯಂತ ಒಂದು ಬೆಳೆಗಳಲ್ಲಿ ಈಗ ಗಾತ್ರ ಬರಲಿ ಅಂತೇಳಿ ಕೆಲವೊಂದೆಲ್ಲ ಇಂಜೆಕ್ಷನ್ ಗಳು ಕೊಡ್ತಾರೆ, ಈ ಒಂದು ಕೆಮಿಕಲ್ ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸತ್ಯ? ಇದು ಕೊಡೋದ್ರಿಂದ ಏನಾದ್ರೂ ಅದನ್ನ ತಿಂದಂತ ಅಂದ್ರೆ ಬೆಳೆಸಿದಂತಹ ಜನಗಳಿಗೆ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತ? ಹೌದು ಸರ್, ಈಗ ಗಾತ್ರ ಅನ್ನೋದಕ್ಕಿಂತ ಕಲರ್ನ ಜಾಸ್ತಿ ಮಾಡ್ಲಿಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಸರ್. ಕೆಂಪು ಕಲರ್ ಬರಲ್ಲ ಅಂತ, ಸ್ವಲ್ಪ ಲೈಟಿಶ್ ರೆಡ್ ಕಲರ್ ಬರುತ್ತೆ ಅಂತ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಅದನ್ನ ಡಾರ್ಕ್ ರೆಡ್ ಕಲರ್ ಆಗಿ ಮಾಡ್ತಾರೆ. ಅದಕ್ಕಾಗಿ ಅದ್ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕರ ಆಗಿ ಆಗುತ್ತೆ. ಅದಕ್ಕಾಗಿ ಈಗ ಅದನ್ನ ಅಂತ ಏನಾದ್ರೂ ಮಾಡುವಂತ ಸಂದರ್ಭ ಏನಾದ್ರು ಯಾರಿಗಾದ್ರೂ ಗೊತ್ತಾಯ್ತು ಅಂತಂದ್ರೆ ಅವ್ರನ್ನ ಅದ್ರ ಮೇಲೆ ಖಂಡಿತವಾಗ್ಲಿ ಆಕ್ಷನ್ ತಗೊಂಡು ಕಠಿಣವಾದ ಕ್ರಮವನ್ನ ಇದ್ ಮಾಡ್ತಾರೆ. ಅದಕ್ಕೆ ಅದ್ ಮಾಡುವುದು ತಪ್ಪು ಸರ್. ಒಟ್ಟಾರೆ ನಮ್ಮ ಕೃಷಿಕರು ಆ ಒಂದು ಪದ್ಧತಿಗಳನ್ನ ಅನುಸರಿಸಬಾರದು. ಅಂದ್ರೆ ಕೊಯ್ಲು ನಂತರ ಅಂದ್ರೆ ಅವು ಎಷ್ಟೇ ಗಾತ್ರ ಬರಲಿ ಪೋಷಕಾಂಶಗಳನ್ನ ಕೊಟ್ಟು ಬೆಳೆಸಬೇಕಂತ ಹೇಳ್ತಾರೆ. ಹೌದು ಸರ್, ರೈತರೆಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೊಟ್ಟಿಗೆ ಗೊಬ್ಬರ ಇರಬಹುದು ಈ ರೀತಿ ನಾವು ಬೆಳೆಸಿದ್ದೆ ಆದ್ರೆ ಅದೇ ಎಷ್ಟು ಸೈಜ್ ಬರುತ್ತಲ್ಲ ಅದೇ ಸೈಜ್ ನ ತಗೊಂಡು ಮಾರುಕಟ್ಟೆ ಮಾಡಲಿದ್ ಅದ್ ಬಿಟ್ಟು ನಾವು ಅಡ್ಡ ದಾರಿಯನ್ನ ತಗೊಂಡು ನಾವು ಇಂಜೆಕ್ಷನ್ ಮಾಡಿ ಈ ರೀತಿ ಏನಾದ್ರು ಮಾಡುವುದರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವುದಲ್ಲದೆ ನಾವು ಎಲ್ಲ ಏರಿಯಾದಲ್ಲ ಜನರಿಗೆ ಸಹಿತ ನಾವು ಅದನ್ನ ಅವರ ಹೆಲ್ತ್ ಅನ್ನ ಸಹಿತ ನಾವು ಇದನ್ನ ಮಾಡ್ತೀವಿ, ಸರಿ ಆಗಲ್ಲ ಸರ್. ಈಗ ಈ ಒಂದು ಹಣ್ಣು ಮತ್ತು ತರಕಾರಿ ಬೆಳೆಗಳ ಉತ್ಪನ್ನಗಳು ಏನದಾವ, ಇವನ್ನ ಕೊಯ್ಲು ನಂತರದ ಒಂದು ದಿನಗಳಲ್ಲಿ ಅವನ್ನ ಗುಣಮಟ್ಟ ಕಾಪಾಡಬೇಕು ಅಂತಂದ್ರೆ ಯಾವ ರೀತಿಯಾದಂತ ಒಂದು ನಿರ್ವಹಣೆ ಮುಖ್ಯ ಅಂತ ಹೇಳ್ತೀರ? ಹೌದು ಸರ್, ಕೊಯ್ಲು ನಂತರದ ಇದರಲ್ಲಿ ಮೊದಲಿಗೆ ಆಲೂಗಡ್ಡೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆ ತಗೊಂಡ್ರೆ ಅದರಲ್ಲಿ ಸ್ಪ್ರೌಟಿಂಗ್ ಅಂತ ಒಂದು ಬರುತ್ತೆ ಸರ್. ಕೊಯ್ಲು ನಂತರ ಮಾಡಿದ್ರೆ ನಾವು ಮನೆಯಲ್ಲಿ ಸ್ಟೋರ್ ಮಾಡಿದ್ರೆ ನೀವೆಲ್ಲ ನೋಡಿರಬಹುದು, ಈರುಳ್ಳಿ ಏನಾಗುತ್ತೆ ಸ್ಪ್ರೌಟ್ ಬಂದು ಮೇಲ್ಗಡೆ ಗ್ರೀನ್ ಕಲರ್ ಕಾಣುತ್ತೆ. ಸೇಮ್ ಅದೇ ರೀತಿ ಬೆಳ್ಳುಳ್ಳಿ ಸಹಿತ ಆಲೂಗಡ್ಡೆಯಲ್ಲಿ ಸಹಿತ ನಾವು ಮನೆಯಲ್ಲಿ ತರಕಾರಿನ ಇಟ್ಕೊಂಡ್ ಬಿಟ್ರೆ ಮೇಲ್ಗಡೆ ಸ್ಪ್ರೌಟ್ಸ್ ಬಂದು ಇಟ್ಟಿದ್ದಾರೆ. ಸ್ಪ್ರೌಟ್ಸ್ ಬಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಕಡಿಮೆ ಆಕೊಂತ ಹೋಗ್ತವೆ. ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಕೊಯ್ಲು ಮಾಡಿದ್ರ ನಂತರ 15 ದಿನದಿಂದ 1 ತಿಂಗಳವರೆಗೆ ಅಲ್ಲಿ ಹೊಲದಲ್ಲಿ ಬಿಟ್ಬಿಡ್ಬೇಕು. 15 ದಿನ ನಾವು ಬಿಸಿಲಲ್ಲಿ ಬಿಟ್ಬಿಟ್ರೆ ಅದು ಕ್ಯೂರಿಂಗ್ ಅಂತ ಹೇಳ್ತೀವಿ, ಕ್ಯೂರಿಂಗ್ ಆಗ್ಬಿಡುತ್ತೆ. ಅದ್ರ ಮೇಲೆ ಒಂದು ಒಳ್ಳೆಯ ತಿಳುವಾದ ಪರದೆಯನ್ನು ಒಂದು ಮೂಡುತ್ತೆ ಅದ್ರ ಮೇಲೆ ಆಲೂಗಡ್ಡೆ ಮೇಲೆ. ಅದಕ್ಕಾಗಿ 15 ದಿನ ನಾವು ಹೊಲದಲ್ಲಿ ಅದನ್ನ ಕ್ಯೂರಿಂಗ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಸ್ಪ್ರೌಟ್ ಬರದ ಹಾಗೆ ನಾವು ತಡೆಗಟ್ಟಬಹುದು. ಇದಲ್ಲದೆ ಮತ್ತು ಆಣೆಯಲ್ಲಿ ಸ್ಪ್ರೌಟ್ ಬರದ ಹಾಗೆ ಏನ್ ಮಾಡ್ಬೇಕು ಅಂದ್ರೆ ಕೊಯ್ಲು ಮಾಡುವ ಮುಂಚೆಯೇ ನಾವು ಮ್ಯಾಲಿಕ್ ಹೈಡ್ರೈಜೆಡ್ ಅಂತ ಕೆಮಿಕಲ್ ಅದಕ್ಕೆ ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಮಾಡಿದ್ದು ನಾವು ಆಮೇಲೆ ಅದನ್ನ 2-3 ತಿಂಗಳು ಸ್ಟೋರ್ ಮಾಡಿದ್ರು ಅವಾಗ ಸ್ಪ್ರೌಟಿಂಗ್ ಅನ್ನು ಬರದೇ ಇಲ್ಲ ಸರ್. ಆದಷ್ಟು ಕಟಾವಿನ ನಂತರ ಸಾಕಷ್ಟು ಒಂದು ಮುಂಜಾಗ್ರತೆ ವಹಿಸಿಕೊಂಡು ನಾವು ಅವನ್ನ ನಿರ್ವಹಣೆ ಮಾಡಿದ್ರೆ ಮಾತ್ರ ಮಾರ್ಕೆಟ್ನಲ್ಲಿ ನಾವು ಆದಾಯ ಕಾಣಕ್ ಸಾಧ್ಯ ಅಂತ ಹೇಳ್ತೀರಾ? ಹೌದು ಸರ್, ಮಾರ್ಕೆಟ್ ಅಲ್ಲಿ ಅದೇ ಅದಕ್ಕೆ ಬರೋದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಜಾಸ್ತಿ ಆಗ್ಬಿಡುತ್ತೆ ನಮಗೆ. ನೀವು ಏನಾದ್ರು ಕರೆಕ್ಟ್ ಆಗಿ ಕೊಯ್ಲು ನಂತರದ ವಿಧಾನಗಳನ್ನ ಅನುಸರಣೆ ಮಾಡಲೇ ಇಲ್ಲ ಅಂತಂದ್ರೆ ಏನಾಗುತ್ತೆ, ಲಾಸ್ ಜಾಸ್ತಿ ಆಗ್ಬಿಡುತ್ತೆ. ಈಗ 100% ಅಂತ ನಾವು ಇಟ್ಕೊಂಡ್ರೆ ನಾವು ಮಾರ್ಕೆಟ್ ಗೆ ತಗೊಂಡು ಹೋಗೋಕ್ಕಿಂತ ಮುಂಚೆನೆ 50% ಲಾಸ್ ಆಗ್ಬಿಡುತ್ತೆ. ಅದಕ್ಕಾಗಿ ನೀವು ಒಳ್ಳೆ ಎಲ್ಲ ತರಹದ ವಿಧಾನಗಳನ್ನ ಅನುಸರಿಸಿಕೊಂಡು ಹೋಗಿದ್ದಾದ್ರೆ 100% ಅಲ್ಲಿ 80% ಆದ್ರೂ ನೀವು ಇಳುವರಿಯನ್ನ ಮಾರ್ಕೆಟ್ ಗೆ ಕೊಡಬಹುದು. ಈಗ ತರಕಾರಿಗಳು ಕಟಾವ್ ಆದ ತಕ್ಷಣ ನಾವು ಮಾರ್ಕೆಟ್ ಗೆ ಹೋಗ್ಬೇಕಪ್ಪ ಅಂತಂದ್ರೆ, ಈಗ ಯಾವ ಯಾವ ತರಕಾರಿ ಯಾವ ಯಾವ ಒಂದು ಇದರಲ್ಲಿ ಹೋಗ್ಬೇಕ ಆ ರೀತಿ ಹೋಯ್ದ್ರೆ ಮಾತ್ರ ನಮ್ಮ ಮನೆಯಿಂದ ಮಾರ್ಕೆಟ್ ಗೆ ಹೋಗೋ ತನಕ ಅದ್ರ ಗುಣಮಟ್ಟ ಚೆನ್ನಾಗಿರುತ್ತೆ. ಈಗ ನಾವು ಟೊಮೆಟೊ ಹಣ್ಣು ಐತಿ, ಅದನ್ನ ಚೀಲದ ತುಂಬಿಕೊಂಡು ಹೋಗೋದು, ಬಸ್ನಿಗೆ ಎಲ್ಲಿ ಬೇಕಲ್ಲಿ ನಾವು ಲಗೇ ಗಾಡಿಗಳಲ್ಲಿ ಹಾಕೋದು, ಅದ್ರ ಮೇಲೆ ಎಲ್ಲ ಅತ್ತಿಗೆ ತುಳಿಯೋದು, ಈ ತರ ಮಾಡಿದ್ರೆ ಸಾಕಷ್ಟು ಲಾಸ್ ಆಗುತ್ತೆ. ಅಂದ್ರೆ ಅವಕ್ಕೆ ಆದಂತ ಒಂದು ಟ್ರೈಗಳು ಬಂದವೆ, ಅದರಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಿ ತಗೊಂಡೋದ್ರೆ ಮಾತ್ರ ಅದರ ಗುಣಮಟ್ಟ ಕಾಪಾಡಬಹುದು. ಹೌದು ಸರ್, ವಿವಿಧ ತರಕಾರಿಗಳಿದಾವೆ. ಈಗ ಟೊಮ್ಯಾಟೋಗೆ ನಾವು ಪ್ಲಾಸ್ಟಿಕ್ ಟ್ರೈಯಲ್ಲೇ ತುಂಬಬೇಕು, ಇಲ್ಲಾಂದ್ರೆ ನೀವು ಹೇಳಿದ ಚೀಲದಲ್ಲಿ ಇಟ್ಬಿಟ್ಟು ಏನಾಗುತ್ತೆ, ಅದು ಪೆರಿಸಬಲ್ ಕಮೋಡಿಟಿ. ಅದ್ರ ಮೇಲೆ ಯಾರು ಗೊತ್ತಿಲ್ಲದೆ ಬಂದು ಕುತ್ಬಿಟ್ಟು ಏನಾಗುತ್ತೆ, ಎಲ್ಲ ಒಡೆದು ಹೋಗ್ಬಿಡುತ್ತೆ. ಅದಕ್ಕೆ ಈಗ ಅದನ್ನು ಪ್ಲಾಸ್ಟಿಕ್ ಟ್ರೈ ಮುಖಾಂತರ ಅದನ್ನ ಫಿಲ್ ಮಾಡಿ ಅದನ್ನು ಮಾರುಕಟ್ಟೆಗೆ ಕಳಿಸ್ಬೇಕು. ಅದೇ ರೀತಿ ಹೀರೆಕಾಯಿ ಮೆಣಸಿನಕಾಯಿ ಎಲ್ಲಕ್ಕೂ ಅವಕ್ಕೆ ಆದಂತ ಒಂದು ಪ್ಲಾಸ್ಟಿಕ್ ಟ್ರೈಗಳಲ್ಲಿ ನಾವು ಅದನ್ನ ಇದನ್ನ ಮಾಡಿ ಕಳಿಸ್ಬೇಕು. ಮತ್ತೆ ಇನ್ನು ಲೀಪಿ ವೆಜಿಟೇಬಲ್ಸ್ ಅಂತ ಬರ್ತಾವಲ್ಲ, ಸೊಪ್ಪು ಸೊಪ್ಪಿನ ಪಲ್ಯಗಳು, ಅವನ್ನ ಗನ್ನಿ ಬ್ಯಾಗ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿ ಅದಕ್ಕೆ ನೀರನ್ನ ಸಿಂಪಡಿಸಿ ಅದನ್ನ ನಾವು ಮಾರುಕಟ್ಟೆಗೆ ಕಳಿಸ್ಬೇಕು ಸರ್. ಈಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಈ ಒಂದು ತೋಟಗಾರಿಕಾ ಉತ್ಪನ್ನಗಳನ್ನ ನಾವು ಅಲ್ಲಿ ಹೋಗಿ ಮಾರಾಟ ಮಾಡಬೇಕು ಅಂತಂದ್ರೆ, ರಫ್ತು ಮಾಡಬೇಕಂದ್ರೆ ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕಾಗುತ್ತೆ ನಮ್ಮ ಕೃಷಿಕರು. ಹೌದು ಸರ್, ನೀವು ಹೇಳಿದಾಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಣ್ಣು ಮತ್ತು ತರಕಾರಿಯನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಆಲ್ರೆಡಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕಿಸಾನ್ ರೈಲ್ ಮತ್ತು ಕಿಸಾನ್ ಉಡಾನ್ ಅಂತ ಸ್ಕೀಮ್ಸ್ ನ ತಗೊಂಡಿದ್ದಾರೆ ಸರ್. ಇದರಲ್ಲಿ ಏನಾಗುತ್ತೆ, ಕಿಸಾನ್ ರೈಲಿನಲ್ಲಿ ವಿತ್ ಎಸಿ ಅಂದ್ರೆ ರೆಫ್ರಿಜರೇಟರ್ ಕಂಡೀಷನ್ ಮುಖಾಂತರ ಹಣ್ಣು ಮತ್ತು ತರಕಾರಿಗಳನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಉಪಯೋಗವಾಗುತ್ತಿದೆ. ಅದಕ್ಕಾಗಿ ನಾವು ಹೊಲದಲ್ಲಿ ಕರೆಕ್ಟ್ ಆಗಿ ಎಲ್ಲ ವಿಧಾನಗಳನ್ನ ಅನುಸರಿಸಿಕೊಂಡು ನಾವು ಅದನ್ನ ಕೊಯ್ಲು ಮಾಡಿ ಅದನ್ನ ನಾವು ಕಿಸಾನ್ ರೈಲ್ ಮುಖಾಂತರ ನಾವು ಬೇರೆ ಸ್ಟೇಟ್ಗೆ ನಾವು ಕಳಿಸಿ ಅಲ್ಲಿ ನಾವು ಇನ್ನೂ ಹೆಚ್ಚಿನ ಬೇಡಿಕೆಯನ್ನ ತಗೋಬಹುದು ಸರ್. ಈರುಳ್ಳಿ ಹೇಳ್ಬೇಕಂತಂದ್ರೆ, ಈಗ ಈರುಳ್ಳಿ ಬೆಳೀತಾರೆ ನಮ್ಮ ರೈತರು, ಕಟಾವ್ ನಂತರ ಒಂದು 15 ದಿನ 20 ದಿನ ಆದ ತಕ್ಷಣ ಅವು ಅರ್ಧಕ್ಕರ್ಧ ಕೆಟ್ಟ ಹೋಗ್ಬಿಡ್ತಾವೆ. ಯಾಕಂದ್ರೆ ಇವತ್ತು ಸಾಕಷ್ಟು ರಾಸಾಯನಿಕ ಗೊಬ್ಬರ ಬೆಳೆಸ್ತಾರೆ, ಅದು ಒಂದು ಕಾರಣ ಆಗುತ್ತೆ. ಆದ್ರೆ ಬೇರೆ ಕಡೆ ಎಲ್ಲ ಈಗ ಮಾರಾಟ ಮಾಡಿ ಬರ್ತಾರೆ, ವರ್ಷದ ತನಕ ಅದನ್ನ ಸ್ಟಾಕ್ ಮಾಡ್ತಾರೆ ಸರ್. ಆದ್ರೆ ಅದನ್ನ ಕೆಟ್ಟದಾಗೆ ಯಾವ ರೀತಿ ಸ್ಟಾಕ್ ಮಾಡ್ತಾರೆ? ಈರುಳ್ಳಿಯಲ್ಲಿ ಸರ್ ಅದಕ್ಕೆ ಆದಂತಹ ಸಂಗ್ರಹಣಾ ವಿಧಾನಗಳಿದಾವೆ. ಅದರಲ್ಲಿ ನಾವು ಅದನ್ನು ಬಿದಿರಿನ ಮುಖಾಂತರ ಒಂದು ಮನೆ ಕಟ್ಟಿ ಅದರ ಒಂದು ಭೂಮಿಯಿಂದ 1 ಅಡಿ ಅಂತರದ ಮೇಲೆ ನಾವು ಅದನ್ನ ಸ್ಟೋರ್ ಮಾಡಿಕೊಂಡು ಇಡಬಹುದು ಸರ್. ಇದರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಈರುಳ್ಳಿಯ ಸುತ್ತು ಕಡೆ ಏರೇಷನ್ ಆಗುತ್ತೆ, ಅದರ ಮುಖಾಂತರ ಸ್ಪ್ರೌಟಿಂಗ್ ಅನ್ನು ಕಡಿಮೆ ಮಾಡಬಹುದು. ನೀವೇನಾದ್ರೂ ಒಂದೇ ರೂಮ್ ಅಲ್ಲಿ ಅದಕ್ಕೆ ಗಾಳಿ ಆಡದೇ ಇರುವಂತಹ ಪ್ರದೇಶದಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಸ್ಪ್ರೌಟ್ ಬಂದು ಒಂದಷ್ಟು ಈರುಳ್ಳಿಗೆ ಕೊಳತು ಹೋಗಬಹುದು. ಅದಕ್ಕಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂತಂದ್ರೆ ಅದಕ್ಕೆ ಆದಂತ ಒಂದು ಸ್ಟ್ರಕ್ಚರ್ ಅಂತ ಬರ್ತವೆ, ಈರುಳ್ಳಿ ಸಂಗ್ರಹಣಾ ಘಟಕ. ಅದರಲ್ಲಿ ನಾವು ಸ್ಟೋರ್ ಮಾಡಿದ್ದಾದ್ರೆ 100% ಅಲ್ಲಿ 80% ಈರುಳ್ಳಿನ ನಾವು ಚೆನ್ನಾಗಿ ಅದನ್ನ ಗುಣಮಟ್ಟನ ಕಾಯ್ದುಕೊಂಡು ಅದನ್ನು 4-5 ತಿಂಗಳ ಶೇಖರಣೆ ಮಾಡಿ ಆಮೇಲೆ ಮಾರುಕಟ್ಟೆ ಮಾಡಬಹುದು. ನೀವು ಏನಾದ್ರೂ ಈ ತರಹದ ಒಂದು ಸಂಗ್ರಹಣಾ ಘಟಕಗಳನ್ನ ಯೂಸ್ ಮಾಡದೆ ನೀವು ಮನೆಯಲ್ಲಿ ಸ್ಟೋರ್ ಮಾಡ್ತೀನಿ ಅಂತಂದ್ರೆ 50% ಲಾಸ್ ಆಗುದು ಖಂಡಿತ. ಆದಷ್ಟು ಹೊಸ ಹೊಸ ತಾಂತ್ರಿಕ ಒಂದು ವಿಧಾನಗಳನ್ನ ಅನುಸರಿಸಿ ಈ ಒಂದು ಕೊಯ್ಲು ನಂತರದ ಈ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾರೆ. ಹೌದು ಸರ್, ಈಗ ನಮ್ಮ ತೋಟಗಾರಿಕೆ ವಿಭಾಗದಲ್ಲಿ ಎಲ್ಲ ತರಹದ ವಿಧಾನಗಳನ್ನು ಎಲ್ಲರೂ ರೈತರಿಗೂ ಗೊತ್ತಿದೆ. ಈ ಎಲ್ಲ ವಿಧಾನಗಳನ್ನ ಅನುಸರಿಸಿಕೊಂಡು ಹೋಗಿದ್ದಾದ್ರೆ ಅವರಿಗೆ ಎಷ್ಟು ಯಾವ ಬೇಡಿಕೆ ಬೇಡ್ತಿದಾರಲ್ಲ ರೈತರು, ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಸಿಗುತ್ತೆ ಅಂತ ಆ ಬೆಲೆನ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸರ್. ಸರ್, ಈ ಒಂದು ಹಣ್ಣು ಮತ್ತು ತರಕಾರಿ ಬೆಳೆಗಳ ಕೊಯ್ಲು ಪೂರ್ವ ಬೆಳೆ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ನಮ್ಮ ಕೃಷಿಕರು ಹೇಗೆ ಅಂತ ಹೇಳ್ತಾರೆ? ಇದರ ಬಗ್ಗೆ ಏನಾದ್ರೂ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಾನು ಈ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಮೊಬೈಲ್ ಸಂಖ್ಯೆ 8904294589 ಈ ನಂಬರ್ ಗೆ ಅವರು ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಒಳ್ಳೇದು ಪ್ರವೀಣ್ ಗಿರಿಗಿರಿ ಸರ್ ಅವರೇ, ಇಲ್ಲೇ ತನಕ ಈ ಒಂದು ಹಣ್ಣು ಮತ್ತು ತರಕಾರಿ ಬೆಳೆಗಳ ಕೊಯ್ಲು ಪೂರ್ವ ಬೆಳೆ ನಿರ್ವಹಣೆ ಮತ್ತು ಕೊಯ್ಲು ನಂತರದ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ಹಂಚಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಕೊಯ್ಲು ಪೂರ್ವ ಮತ್ತು ಕೊಯ್ಲು ನಂತರದ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಪ್ರವೀಣ್ ಗಿಡಗಿರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಲಾದ ನಿರಂತರ ಪ್ರಯತ್ನದ ಫಲವಾಗಿ ದೇಶವು ಆಹಾರ ಧಾನ್ಯ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಮತ್ತು ದೇಶದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆಯೂ ಹೆಚ್ಚಾಗಿದೆ. ಇದೇ ರೀತಿ ಭಾರತ ಸರ್ಕಾರ ಖಾದ್ಯ ತೈಲದ ಉತ್ಪಾದನೆಯನ್ನು ಹೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಇದೇ ಕ್ರಮವನ್ನು ಮುಂದುವರಿಸುತ್ತಾ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ದೂರದೃಷ್ಟಿಯುಳ್ಳ ನಿರ್ಣಯ ತೆಗೆದುಕೊಂಡು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮ್ ಅನ್ನು ಆರಂಭಿಸಿದೆ. ಈ ಮಿಷನ್ನಿಂದ ಇಡೀ ದೇಶದ ರೈತರಿಗೆ ತುಂಬಾ ಲಾಭ ಸಿಗುತ್ತದೆ. ಕೃಷಿಯ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತದೆ. ಖಾದ್ಯ ತೈಲ ಆಮದುವಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಉದ್ಯೋಗದ ಹೊಸ ಅವಕಾಶಗಳು ಹುಟ್ಟುತ್ತವೆ. ಖಾದ್ಯ ತೈಲದಲ್ಲಿ ಸ್ವಾವಲಂಬನೆಗಾಗಿ ಈಗ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮಿನ ಸಂಕಲ್ಪ ತೆಗೆದುಕೊಳ್ಳಲಾಗಿದೆ. ಇದರಿಂದ ರೈತರಿಗೆ ನೇರವಾಗಿ ಲಾಭ ಆಗುವುದಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಡಿಮೆ ದರ ಮತ್ತು ಉತ್ತಮ ಕ್ವಾಲಿಟಿ ಎಣ್ಣೆ ಸಿಗುತ್ತದೆ. ಇಷ್ಟೇ ಅಲ್ಲ, ಈ ಮಿಷನ್ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ನಿರ್ಮಾಣ ಮಾಡುತ್ತದೆ. ಈ ಮಿಷನ್ನ ಅಡಿಯಲ್ಲಿ ಆಯಿಲ್ ಫಾರ್ಮಿನ ಸೀಮೆ ಹಾಗೂ ಉತ್ಪನ್ನ ಹೆಚ್ಚಿಸಲು ಒತ್ತಡ ನೀಡುವುದಕ್ಕೆ ಸರ್ಕಾರ 11,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಪರಿಹಾರ ನಿಧಿಯನ್ನು ನಿರ್ಧರಿಸಿದೆ. ಮಿಷನ್ನಿನ ಅಡಿಯಲ್ಲಿ ಸರ್ಕಾರವು ಆಯಿಲ್ ಫಾರ್ಮಿನ ಕೃಷಿಗಾಗಿ ನಾಟಿ ಇತ್ಯಾದಿಗಳ ಪರಿಹಾರ ನಿಧಿಯನ್ನು ಹೆಚ್ಚಿಸಲು ಮೊದಲು ಸಿಗುತ್ತಿದ್ದ 12,000 ರೂಪಾಯಿ ಪ್ರತಿ ಹೆಕ್ಟರ್ ಅನ್ನು ಹೆಚ್ಚಿಸಿ 29,000 ರೂಪಾಯಿ ಪ್ರತಿ ಹೆಕ್ಟರ್ ವರೆಗೆ ಮಾಡಿದೆ. ಆಯಿಲ್ ಫಾರ್ಮಿನ ಹಳೆಯ ತೋಟಗಳ ಪುನರುದ್ಧಾರಕ್ಕಾಗಿ 250 ರೂಪಾಯಿ ಪ್ರತಿ ಗಿಡದ ಲೆಕ್ಕದಲ್ಲಿ ವಿಶೇಷ ನೆರವು ನೀಡಲಾಗುತ್ತಿದೆ. ತೋಟಗಾರಿಕೆಯ ಸಾಮಗ್ರಿಗಳಲ್ಲಿ ಕೊರತೆಯನ್ನು ನೀಗಿಸಲು ಬೀಜ ಉತ್ಪಾದಿಸುವ ತೋಟಗಳಿಗೂ ಸಹಾಯ ನೀಡಲಾಗುವುದು. ಇದರ ಅಡಿಯಲ್ಲಿ ಪ್ರತಿ 15 ಹೆಕ್ಟರ್ ಆಯಿಲ್ ಫಾರ್ಮಿನ ತೋಟಕ್ಕೆ 80 ಲಕ್ಷದವರೆಗೆ ಪರಿಹಾರ ನಿಧಿ ನೀಡಲಾಗುವುದು. ಇದಲ್ಲದೆ ನರ್ಸರಿಯ ವಿಕಾಸಕ್ಕಾಗಿ 40 ಲಕ್ಷ ರೂಪಾಯಿವರೆಗೆ ನಿರ್ಧರಿಸಲಾಗಿದೆ. ಈಶಾನ್ಯ ಮತ್ತು ಅಂಡಮಾನ್ ರಾಜ್ಯಗಳಿಗಾಗಿ ವಿಶೇಷ ನೆರವಿನ ಹಂಚಿಕೆ ಇದೆ. ಆಯಿಲ್ ಫಾರ್ಮಿನ ರೈತರು ತಾಜಾ ಹಣ್ಣಿನ ಗೊಂಚಲು ಅಂದರೆ FFB ಉತ್ಪಾದನೆ ಮಾಡುತ್ತಾರೆ ಮತ್ತು ಇವುಗಳ ಪ್ರಸ್ತುತ ದರಗಳನ್ನು ಅಂತಾರಾಷ್ಟ್ರೀಯ ಮೊತ್ತದಲ್ಲಿನ ಏರಿಳಿತದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತಾಜಾ ಹಣ್ಣುಗಳ ಗೊಂಚಲಿನ ದರಕ್ಕಾಗಿ ರೈತರಿಗೆ ಆಶ್ವಾಸನೆ ನೀಡುತ್ತಲಿದೆ. ಇದನ್ನು ಕಾರ್ಯಸಾಧ್ಯತೆಯ ಮೌಲ್ಯ ಎಂದರೆ VP ಎನ್ನಲಾಗುತ್ತಿದೆ. ಅಂದರೆ ರೈತರಿಗೆ ಯಾವುದೇ ಹಾನಿಯಾಗಲು ಬಿಡುವುದಿಲ್ಲ. ಕಾರ್ಯಸಾಧ್ಯತೆಯ ಮೌಲ್ಯ ಅಂದರೆ VP ನಿಗದಿಪಡಿಸುವಿಕೆ November 1 ಆರಂಭವಾಗುವುದು ಮತ್ತು ಮುಂದಿನ ವರ್ಷ October 31 ಮುಂದುವರಿಯುವುದು. ಇದನ್ನು ಆಯಿಲ್ ಫಾರ್ಮ್ ವರ್ಷ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವರ್ಷ 2025-26 ಆಯಿಲ್ ಫಾರ್ಮಿನ ಸೀಮೆಯನ್ನು 6.5 ಲಕ್ಷ ಹೆಕ್ಟರ್ ಸೃಷ್ಟಿಸುವ ಮತ್ತು ಕಚ್ಚಾ ಆಯಿಲ್ ಫಾರ್ಮಿನ ಉತ್ಪಾದನೆಯನ್ನು ವರ್ಷ 2025-26 11.20 ಲಕ್ಷ ಟನ್ ವರೆಗೆ ತಲುಪಿಸುವ ಗುರಿ ನಿರ್ಧರಿಸಲಾಗಿದೆ. ಸರ್ಕಾರದ ಈ ಮಹತ್ವಪೂರ್ಣ ನಿರ್ಧಾರದಿಂದ ದೇಶದ ಆಯಿಲ್ ಫಾರ್ಮಿನ ಕೃಷಿ ಮಾಡುವ ರೈತರಲ್ಲಿ ವಿಶ್ವಾಸ ಹುಟ್ಟುವುದು ಮತ್ತು ಅವರ ಕೃಷಿಯ ಸೀಮೆಯನ್ನು ಹೆಚ್ಚಿಸುವರು. ಈ ರೀತಿಯಲ್ಲಿ ಪಾಮ್ ಆಯಿಲಿನ ಉತ್ಪಾದನೆ ಹೆಚ್ಚುವುದು, ಇದರಿಂದಾಗಿ ರೈತರ ಆದಾಯ ಹೆಚ್ಚುವುದು ಮತ್ತು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಹ ಸದೃಢವಾಗುವುದು. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೆಸಿ ಸುವಿಧಾಯ್ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈನ್. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ್ ಅಧಿಕತಮ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಋಣ ಪುನರ್ಭುಕ್ತಾನ್ ಕೆ ಲಿಯೆ 6 ಮಹೀನೆ ಸೆ 2 ವರ್ಷ ತಕ್ ಮೊರಟೋರಿಯಂ ಕಿ ಸುವಿಧಾ ಭೀ ಉಪಲಬ್ಧ ಹೈ. ಇಸ್ ಯೋಜನಾ ನೆ ಅಬ್ ತಕ್ ಸಫಲತಾ ಕಿ ಕೈ ಮಿಸಾಲೆ ಕಾಯಂ ಕಿ ಹೈ. ಜೈಸೆ ಕಿ ಮಧ್ಯಪ್ರದೇಶ ಕೆ ಲಾಭಾರ್ಥಿ ಶ್ರೀ ವಿಪಿನ್ ತ್ರಿಪಾಠಿ ನೆ एग्रीकल्चर वेस्ट से बायोफ्यूल बनाने का इनोवेटिव प्राइमरी प्रोसेसिंग सेंटर लगाया है। लोन मिलने की वजह से हम समय पर सारी मशीनों का प्रोक्योरमेंट और सारा सिविल वर्क टाइम पे करवा पाए, जिससे ये प्रोजेक्ट को लगाना संभव होगा। राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं। कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है। ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ। ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರತಾ ಪ್ರದಾನ್ ಕಿ ಹೈ। ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ ಕಿಯಾ ಹೈ। आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं। अन्नदाता किसानों की खुशहाली और उनकी आय में बढ़ोतरी के लिए भारत सरकार लगातार प्रयासरत है। माननीय प्रधानमंत्री श्री नरेंद्र मोदी जी के दूरदर्शी नेतृत्व में पिछले 7 वर्षों में खेती को आधुनिक और किसानों को आत्मनिर्भर बनाने के लिए कई निर्णय लिए गए हैं। छोटा किसान बने देश की शान, ये हमारा सपना। देश के 80% से ज्यादा किसान ऐसे हैं जिनके पास 2 हेक्टेयर से भी कम जमीन है। अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं। प्रधानमंत्री किसान सम्मान निधि योजना की शुरुआत 24 फरवरी 2019 को माननीय प्रधानमंत्री श्री नरेंद्र मोदी जी के द्वारा की गई थी। पीएम किसान योजना का पूरा खर्च भारत सरकार वहन करती है। इसके तहत लाभार्थी किसानों को हर साल 6,000 रुपए की सम्मान राशि, 2,000